5 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಆತ್ಮೀಯರೇ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಸಂತೋಷ್ ವೆಂಕಿ ಹಾಗೂ ಶಿವಾನಿ ಸರಸ್ವತಿಯವರ ಸ್ವರಗಳಲ್ಲಿ ಲೀ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಆನಂದ್ ರಾಜವಿಕ್ರಮ. ಜಗವಿದು ಸಾಲದು ಹಿಡಿ ಹೃದಯವು ಕೇಳದು, ಹಿಡಿ ಜನುಮಕ್ಕೆ ಪ್ರೀತಿಯ ಹರುಷ ಹರುಷ. ಸಡಪಡಿಸುವ ಭಾವಕ್ಕೆ ಮನ ಮುಗಿಲಿನ ತೀರಕ್ಕೆ, ಬಹುದಿನಗಳ ಪ್ರೇಮಕ್ಕೆ ಹರುಷ ಹರುಷ. ಸವಿ ಸವಿ ಸಾವಿರ ವರುಷ ಸವಿ ಸವಿ ಸವಿ ಬಾರಾಗ ಸರಸ ಸಿಹಿ ಸಿಹಿ ಸಿಹಿ ದೂರಾದ ನಿಮಿಷ ಸೇರೋದೇ ಹರುಷ ಮಾಯಾವಿ ಮನಸ ಪದಿ ಪದಿ ಪದಿ ಪ್ರೇಮದ ಹರಿಯ ಅನುಪನ ಕ್ಷಣ ಸಾರದ ಹರಿಯ ತನುಮನ ಗಲ ಜೋಗದ ಸಿರಿಯ ಪ್ರೀತಿಯ ಸುಳಿಯ ಮಾಯಾವಿ. ಸಪ್ತ ಸ್ವರಗಳು ಸಪ್ತ ನದಿಗಳು ಸಪ್ತ ವರಗಳು ನಾಗಲಿ ನಿನ್ನ ಹೆಸರಲ್ಲಿ ನಿನ್ನ ಹರಕೆಯು ಸಾಕ್ಷಿ. ಅದೇ ಊಟದಲ್ಲಿ ಪುನಃ ಬರೆಯುವೆ ಇಂತಿ ನಿನ್ನವನು ಕಾಯವಾದ ಚಮನ ಮಧುವಾಸ ಚೆಲುವಿನ ನಗುವಲ್ಲಿ ಹಸಿರಾಯ್ತು ಚಿಗುರಿನ ಕನಸಲಿ ಉಸಿರಾಯ್ತು ಪ್ರೇಮ ಭಾಷೆ ದಿನ ಪಾರಿಜಾತ ಪ್ರೇಮ ಗೋತ. ಸವಿ ಸವಿ ಸವಿ ಸಾವಿರ ವರುಷ ಸವಿ ಸವಿ ಸವಿ ಬಾರಾದ ಸರಸ ಸಿಹಿ ಸಿಹಿ ಸಿಹಿ ದೂರಾದ ನಿಮಿಷ ಸೇರೋದೇ ಹರುಷ ಮಾಯಾವಿ ಮನಸ ಪದಿ ಪದಿ ಪದಿ ಪ್ರೇಮದ ಕರೆಯ ಅನುತನ ಕ್ಷಣ ಸಾರದ ಹರಿಯ ತನುಮನ ಗಲ ಜೋಗದ ಸಿರಿಯ ಪ್ರೀತಿಯ ಸುಳಿಯ ಮಾಯಾವಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮಂದು ಕೇಳಿ ಶ್ರೀನಿವಾಸ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ ಜೂಟಾಟ ಚಿತ್ರದ ಗೀತೆ. ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್. Thank you. ಹಂಚಿಕೊಂಡು ಎಲ್ಲ ನೋಡಬಲ್ಲೆ ಹೀಗೆ ತಾನೆ ಪ್ರೀತಿ. ದೂರ ಇದ್ದುಕೊಂಡು ಸ್ಪರ್ಶ ತಿಳಿಯಬಲ್ಲೆ ನೂರು ನೂರು ರೀತಿ. ಮೋಡದಲ್ಲಿ ಮಳೆ ಭೂಮಿಯಲ್ಲಿ ಬೆಳೆ ಹಾಗೆ ತಾನೆ ಪ್ರೀತಿ. ಕಂಪಿನಲ್ಲಿ ಕೂಡ ಕಂಪಿಸುವ ಹಾಡ ಕಲಿಸುತ್ತಾವೆ ಪ್ರೀತಿ. ಇದು ಹೊಸದು ಹೊಸದು ನನಗೆ ಏನಾಯ್ತು ಕಾಣೆ ಕೊನೆಗೆ. ಈ ಜಗವು ಇರುವ ಬರಗೆ ನನ್ನ ಜೀವ ನಿನರೆ ಏನಾಯ್ತು ಹೇಳೋಕೆ ಹೋದರೂ ಮಾತೊಂದು ಬಾರದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರ ಹಾಗೂ ಬಪ್ಪಿಯವರ ಸ್ವರಗಳಲ್ಲಿ ಮಣಿ ಚಿತ್ರದ ಗೀತೆ. ಸಮ್ಮಿಲನ ಇದು ಸಂಭ್ರಮವೋ ಮುಗಿಲನು ಚುಂಬಿಸಿದೆ ನೆಲವು ಕಡಲನು ಸಂಧಿಸಿದೆ ನದಿಯು ಕಂಪನವೋ ಇದು ಕಂಪನವೋ ಇದು ಇಂಪಿನ ಸವೀಂಚರವೋ ಕಂಪನವೋ ಇದು ಕಂಪನವೋ ಇದು ಇಂಪಿನ ಸವೀಂಚರವೋ ಹೂವನು ಮುದ್ದಿಸಿದೆ ಭ್ರಮರ ಅಧರವ ಬಂಧಿಸಿದೆ ಅಧರ ಸಂಗಮವೋ ಇದು ಸಮ್ಮಿಲನ ಇದು ಸಂಭ್ರಮವೋ ಮುಗಿಲನು ಚುಂಬಿಸಿದೆ ನೆಲವು ಕಡಲನು ಸಂಧಿಸಿದೆ ನದಿಯು ಸಂಗಮ ಸಂಗಮವೋ ಇದು ಸಮ್ಮಿಲನ ಇದು ಸಂಭ್ರಮವೋ ಮುಗಿಲನು ಚುಂಬಿಸಿದೆ ನೆಲವು ಕಡಲನು ಸಂಧಿಸಿದೆ ನದಿಯು ನಾನು ನನ್ನ ಹೆಂಡತಿರು ಚಿತ್ರದ ಗೀತೆಗಾಗಿ ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್. ಗಾಯಕರು ಎಲ್ ಎನ್ ಶಾಸ್ತ್ರಿ ಹಾಗೂ ಗುರುಕಿರಣ್. Ready, one, two, three, coo-coo-coo. Trick-o-e-trick-o, hat-trick-o. Hat-trick-o. Nanna hatina music-o. Music-o. Yella hatiku tonic-o. Tonic-o. Nani duva kick-o. Bounce agada check-o. Nahaku waluk-o. ಇಲ್ಲದ ಬೈಕು ಈ ಡ್ರೀಮಿನ ದಿಕ್ಕು ಒಂದಿದ್ದರೆ ಸಾಕು ಸಿಕ್ಕೋರಿಗೆ ಲಕ್ಕು ಈ ಪ್ರೀತಿಯ ಬುಕ್ಕು ಅಪ್ಪ ಕಾಂತಿಯರ ಕಣ್ಣಿದ್ದು ಆಯಸ್ ಕಾಂತ ಪಕ್ಕ ಎದೆಯಲ್ಲಿ ತೋಮ್ ತೋಮ್ ತರಗಿಡ ತರಗಿಡ್ತ ತರಗಿಡ ತರಗಿಡ್ತ ಇವರ ಕನಸೆ ದೀಮ್ ದೀಮ್ ಕಾಕು ನಿತ ಮತ್ತು ತಿರ್ತಿ ತೋಂಪುನಿತ ತದಿಂತ ತದಿಂತ ಇವರ ತಕ್ಕ ತಕ್ಕ ತಕ್ಕ ತಕ್ಕ ಸೆಳೆತ ತತ್ತ ದಿಮ್ಮಿ ದಿಮ್ ಇಂಡ್ರನ್ನ ಕುಡಿತ ಬಲಗೈ ಗೊಬ್ಬಳು ನದಿರ್ದಿನ ನದಿರ್ದಿನ ಎಡಗೈ ಗೊಬ್ಬಳು ನಡುವು ಸಣ್ಣ ನಡಿಗೆ ಸಣ್ಣ ಕಣ್ಣುಗಳಿ ಗೊಬ್ಬಳು ತಳಾಂಗ್ರಿನ ತಳಾಂಗ್ರಿನ ತುಟಿಗಳಿ ಗೊಬ್ಬಳು ಜೇನಂಗೇನ ನಂಗೇನ ಇಂದ್ರನಿಗಂತೂ ತಲೆಯೇ ನಿಲ್ದು ಹೆಜ್ಜೆ ಗೊಬ್ರು ಸುಂದ್ರೀರು ಕಾವಿಗಳಿಗೂ ಕಣ್ಣೆ ಕಾಂಡು ತಪಸ್ಸಿಗೊಬ್ರು ಮೇನ್ಕೇರು ಇಂತ ಶ್ರೀರಾಮ್ ಚಂದ್ರನ್ ಎಂದು ದೇಹ ಮನಸ್ಸಿಗೆ ಒಬ್ಳೆ ಹೆಂಡ್ರು ನಾದಿರ್ದಿನ್ನ ನಾದಿರ್ದಿನ್ನ ನಾದಿರ್ದಿನ್ನ ನಾದಿರ್ದಿನ್ನ ನಾದಿರ್ದಿನ್ನ ನಾದಿರ್ದಿನ್ನ One, two, three, coo-coo-coo. Trick-o-ee, trick-o, hat-trick-o. Hat-trick-o. Nanna hatina music-o. Music-o. Yella hati-go tonic-o. Tonic-o. ಇವಳ ಅಂಗ ಒಂದು ತಿಮ್ಮಿ ತಕ್ಕ ಮೃದಂಗ ಇವಳ ಅಂತರಂಗ ನೋಡಿದರೆ ಪತಂಗ ಇವಳು ಮೋಹನ ರಾಗದ ಮೋಹಿನಿ ಹಂಸ ನಂದಿಯ ನಂದಿನಿ ರನ್ನ ಚನ್ನ ಕವಿ ಪಪ್ಪನಿ ಕೂಸರ್ ವಜ್ಞನಿ ಕೂಸರ ಸದ ರಾಗವಿದೆ ಕಲ್ಯಾಣಿ ರಾಗ ಕಲ್ಯಾಣಿಗೆ ಶಿವರಂಜಿನಿ ಈ ರಂಜಿನಿಗೆ ಅತರಂ ಮಧುರಂ ಮಧುರಾತಿ ಮಧುರಂ ಕಾಮವರ್ತಿನಿ ಕಾಮಿನಿಗೆ ಅಖಿಲಂ ಸಕಲಂ ಸಲಲಲ್ಲ ಸಲ್ಲಂ ಶ್ರೀರಾಗ ನನ್ನ ಶ್ರೀಮತಿಗೆ ಕರ್ನಾಟಕ ಸಂಗೀತದ ಆನೆ ನನ್ಗೊಬ್ಳೆ ಹೆಂಡ್ತಿ ಕನ್ನಡ ದಾಣೆ ರೆಡಿ ಒನ್ ಟು ತ್ರೀ ಕುಕ್ಕು ಟ್ರಿಕ್ಕು ಈ ಟ್ರಿಕ್ಕು ಹ್ಯಾಟ್ರಿಕ್ ನನ್ನ ಹಾತಿನ ಮ್ಯೂಸಿಕ್ ಎಲ್ಲ ಹಾತಿಗೂ ಚಾನಿಕ್ Bye. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಲಾಟೆ ಮದುವೆ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಎನ್ ಗೋವರ್ಧನ್. ಗೀತೆಯ ಗಾಯಕರು ಚಂದ್ರಿಕಾ ಗುರುರಾಜ್ ಹಾಗೂ ರಮೇಶ್ ಚಂದ್ರ. ಸಂಭ್ರಮ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತವಿರುವ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಗೋಕುಲ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ. ಮನುಮೂರ್ತಿ ಗೀತೆಗೆ ಧ್ವನಿಯಾಗಿದ್ದಾರೆ. ರಿತಿಶಾ ಹಾಗೂ ಕಾರ್ತಿಕ್ and an info sweet of the air cause the loving is there he's got a love and a sweetness that can't compare she needs a love and all that is there you gotta know you gotta know you gotta know that he's fine yeah. ಅಲೆದೆ ಕಾಡಿ ಕಾಡಿ ಸೆಳೆದು ಸೆಳೆದೆ ಬಾರಿ ಬಾರಿ ಸುಳಿ